ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವ ಕುರಿತು ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಕುಟ್ಟೇಟಿರ ಎಂ ಮಾದಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಕೇಳುಗರೆ, ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಕುಟ್ಟೇಟಿರ ಎಂ ಮಾದಪ್ಪ ಅವರ ಜೊತೆಗೆ ಮಾತನಾಡ್ತಿದ್ವಿ. 80 ವರ್ಷ ವಯಸ್ಸಿನ ಮಾದಪ್ಪನವರು ಕೃಷಿಯಲ್ಲೇ ತಮ್ಮನ್ನು ತೊಡಸಿಕೊಂಡು ಬಂದವರು. ಪದವಿ ಮಾಡಿದ ಬಳಿಕ 1967 ಕೃಷಿಯಲ್ಲಿ ನಿರತರಾದವರು. ಕಾಫಿ ತೋಟ ಇದೆ, ಕಾನ್ಫಿಡೆನ್ಸು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅಂತ ಹೇಳ್ತಾರೆ. ಈ ಹಿಂದೆ ದನಕರುಗಳನ್ನು ಚೆನ್ನಾಗಿ ಸಾಕ್ತಾ ಇದ್ರು, ಭತ್ತವನ್ನು ಬೆಳೀತಾ ಇದ್ರು, ಈಗ ಅದೆಲ್ಲ ಕಡಿಮೆ ಆಯಿತು. ಆದರೂ ಕೃಷಿಯನ್ನೇ ಅವಲಂಬಿಸಿಕೊಂಡು ಕೃಷಿಯಲ್ಲೇ ಇದ್ದುಕೊಂಡು ಜೀವನ ಮಾಡ್ತಿದ್ದಾರೆ ಮಾದಪ್ಪನವರು. ಇತ್ತೀಚೆಗೆ ಉದ್ಯಂಡ ಕುಶಾಲಪ್ಪ ಮತ್ತು ಅವರ ಪತ್ನಿ ಅನಿತಾ ಅವರನ್ನ ಭೇಟಿ ಮಾಡಿದಾಗ ಅವರು ಹೇಳ್ತಾ ಇದ್ರು, ನಾವು ಕೃಷಿಗೆ ಬಂದಾಗ ಕುಟ್ಟೇಟಿರಯ್ಯ ಮಾದಪ್ಪ ಅವರು ನಮಗೆ ಒಂದು ರೀತಿಯಲ್ಲಿ ಗುರುಗಳಾಗಿ ನೆರವಾದ್ರು, ಸಹಾಯ ಮಾಡಿದ್ರು, ಸ್ಫೂರ್ತಿ ಕೊಟ್ರು ಅಂತ ಅನ್ಕೊಂಡು. ಹೀಗೆ ನಮ್ಮ ಅಕ್ಕಪಕ್ಕದಲ್ಲಿ ಕೆಲವೊಬ್ಬರು ನಮ್ಮ ಕಸಬಿಗೆ ಬಲ ನೀಡ್ತಾರೆ, ಕೆಲವೊಂದ್ಸಾರಿ ಅಡ್ಡಿನೂ ಮಾಡೋದಿದೆ. ವ್ಯತ್ಯಾಸಗಳು ಸಮಾಜದಲ್ಲಿ ಇದ್ದಿದೆ, ಅವನ್ನ ನುಂಗ್ಕೊಂಡು ಹೋಗ್ಬೇಕು, ಒಳ್ಳೆದನ್ನ ಸ್ವೀಕರಿಸಿಕೊಂತ ಸಂತೋಷ ಪಟ್ಕೊಂತ ಹೋಗ್ಬೇಕು. ಕುಟ್ಟೇಟಿರ ಎಂ ಮಾದಪ್ಪ ಅವರ ಅನುಭವಗಳು ಹೇಗಿದ್ದಾವೆ, ಹೇಗೆ ಸಾಗಿದವೆ ಅನ್ನೋದನ್ನ ಈಗ ಪ್ರಸಾರ ಮಾಡ್ತಿದ್ವಿ. ಮಾದಪ್ಪನವರೇ, ನೀವು ಪದವಿ ಮಾಡಿದ್ದ ಬಳಿಕ ಉದ್ಯೋಗಕ್ಕೆ ಆಗ ಹೋಗ್ಬೋದಾಗಿತ್ತು, ನೌಕರಿ ಸಿಕ್ತಿತ್ತೇನೋ, ಯಾಕೆ ಹೋಗ್ಲಿಲ್ಲ, ಯಾಕೆ ಕೃಷಿಗೆ ಬಂದ್ರಿ? ತಂದೆಯವರು ಮಾಡ್ತಾ ಇದ್ರು, ನಾನು ಕಂಟಿನ್ಯೂ ಮಾಡ್ಲೇಬೇಕಲ್ಲ, ಇಲ್ಲೋದ್ರೆ ಮುಚ್ಚಿ ಹೋಗ್ತಿತ್ತು, ಇಲ್ಲದಿದ್ದನ್ನು ಕಳ್ಕೊಳ್ತಿದ್ದೆವು. ಎಷ್ಟು ಜನ ಮಕ್ಕಳು? ಒಬ್ಬನೇ ರೋಹಿತ್ ಮಾದಪ್ಪ ಅಂದ್ರೆ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? 2 ಹುಡುಗರು, 3 ಹುಡುಗಿರು. ಕೃಷಿ ಅನಿವಾರ್ಯ ಅಂತ ಅನಿಸ್ತು, ಹಾಗೆ ಕೃಷಿ ಮಾಡ್ಬೇಕಂತ ಅನ್ಕೊಂಡು ನಿಮಗೂ ಒಲವು ಇತ್ತೇನೋ ಅಲ್ವಾ? ಒಲವು ಇತ್ತು, ಮಾಡಿದನ್ನು ಕಂಪ್ಲೀಟ್ ಮಾಡಬೇಕಿತ್ತು, ಮಾಡ ಅವಶ್ಯಕತೆ ಇತ್ತು. ತಂದೆಯವರ ಕಾಲದ ಕೃಷಿಗೂ ಈಗಿನ ಒಂದು ಕೃಷಿ ವಿಚಾರಕ್ಕೂ ಹೇಗನ್ಸುತ್ತೆ? ಈಗ ಡೆವಲಪ್ ಆಗಿದ್ರೆ ನಮಗೆ ಸುಲಭ ಆಗ್ತದೆ ಕೆಲಸಕ್ಕೆ, ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಆ ಸಮಯದಲ್ಲಿ ತುಂಬಾ ಕಷ್ಟ, ಮಳೆ ಗಾಳಿ ಸಾಧಾರಣ ಬಹಳ ತೊಂದರೆ ಇದೆ ಸಮಯ, ಈಗ ತೊಂದರೆ ಏನಿಲ್ಲ. ಆಗಲ್ಲ ಯಂತ್ರಗಳು ಇರಲಿಲ್ಲ, ಎಲ್ಲ ಕೈಯಿಂದ ಕೆಲಸ ಮಾಡಬೇಕಾಗಿತ್ತು. ಈಗೆಲ್ಲ ಯಂತ್ರಗಳು ತುಂಬಾ ಕಡೆಗೆ ಬಂದು ಕಳೆ ಕೊಚ್ಚಲಿಕ್ಕೆ, ಮರ ಕತ್ತರಿಸಲಿಕ್ಕೆ, ಉಳುಮೆ ಮಾಡಲಿಕ್ಕೆ, ನಿಮ್ಮಲ್ಲಿ ಏನೇನು ಯಂತ್ರಗಳನ್ನು ಇಟ್ಕೊಂಡಿದ್ರಿ? ಪವರ್ ಟಿಲ್ಲರ್ ಇದೆ, ನಮಗೆ ಬೇಕಾದ ಎಲ್ಲ ಇದೆ, ಕಳೆ ಕೊಚ್ಚಿರ್ತಾರೆ, ಸಾಧಾರಣ ಎಲ್ಲ ಮೆಕ್ಯಾನೈಸ್ ಮಾಡಿದಕ್ಕೆ ಜನರ ಸಮಸ್ಯೆ ಸ್ವಲ್ಪ ಕಡಿಮೆ ಅಷ್ಟೇ. ಪವರ್ ಟಿಲ್ಲರ್ ಅನ್ನು ಯಾವುದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರಿ? ಮಾತ್ರ ಕನ್ವೇಯಿಂಗ್ ಮಾಡ್ತಾ ಇದ್ರು, ಅಂದ್ರೆ ಪದಾರ್ಥ ತೆಗೆದುಕೊಂಡು ಹೋಗಿ ಬರ್ಲಿಕ್ಕೆ ಟಿಲ್ಲರ್ ಬಳಕೆ ಆಗುತ್ತಲ್ವಾ? ತೋಟದೊಳಗೆ ಮಾತ್ರ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಈ ಘಟ್ಟದಲ್ಲಿ ಸಾಧ್ಯ ಇಲ್ಲ, ಅದು ಯೂಸ್ ಮಾಡಿ ಸ್ವಲ್ಪ ಕಷ್ಟವೇ. 40 ಎಕರೆ ತೋಟವನ್ನ ಹೇಗೆ ನಿಭಾಯಿಸಿದ್ರಿ? ಟಿಲ್ಲರ್ ತೋಟದಲ್ಲಿ ಅಷ್ಟೇನು ಬಳಕೆ ಆಗ್ಲಿಕ್ಕಿಲ್ಲ, ಟ್ರಾಕ್ಟರ್ ಇದೆಯಾ? ಇಲ್ಲ, ಅದು ಹೊರಗಿನ ಬಾಡಿಗೆ ಒಂದು ಗದ್ದೆ ಕೆಲಸ ಮಾಡ್ತಾರೆ. ಕಳೆ ಕೊಚ್ಚೋ ಯಂತ್ರಗಳು ಕಳೆಯನ್ನ ಹತೋಟಿ ಮಾಡ್ಲಿಕ್ಕೆ ತುಂಬಾ ಕಡೆ ಬಳಕೆ ಆಗಿದಾವೆ, ನಿಮ್ಮಲ್ಲಿ ಇರ್ಬೇಕನ ಅಲ್ವಾ? ಹೌದು. ಎಷ್ಟು ಕಳೆ ಕೊಚ್ಚ ಯಂತ್ರಗಳಿದಾವೆ? 2 ಇದೆ, ಅದ್ರಲ್ಲಿ ಮುಗಿಸಬಹುದು. ಸ್ಪ್ರೇಯಿಂಗ್ ಮಿಷಿನ್ ಇದೆ, ಸಬ್ಸಿಡಿ ಮೂಲಕ ಸಿಕ್ಕಿದೆ ಗವರ್ಮೆಂಟ್ ಇಂದ. ಕಳೆ ಕೊಚ್ಚ ಯಂತ್ರಗಳು ಬಂದ ಮೇಲೆ ಎಷ್ಟೋ ಆಳುಗಳು ಕೆಲಸ ಮಾಡೋದನ್ನ ಒಂದೇ ಯಂತ್ರ ಮಾಡಿಬಿಡುತ್ತೆ ಒಂದಿನದಲ್ಲಿ ಅಲ್ವಾ? 10 ಜನರ ಕೆಲಸ ಒಬ್ಬ ಮುಗಿಸಿದ್ದಾನೆ. ಹೌದು. ಎಷ್ಟು ವರ್ಷಗಳಿಂದ ಕಳೆ ಕೊಚ್ಚ ಯಂತ್ರವನ್ನು ಇಟ್ಕೊಂಡು ಬಳಕೆ ಮಾಡ್ಕೊಳ್ತದ್ರಿ? ಬಂದಲ್ಲಿಂದ ಮಾಡ್ತಾ ಇದ್ದೇನೆ, ಅದು ಯಾವ ವರ್ಷ ಗೊತ್ತಿಲ್ಲ, ಆದ್ರೆ ಅದು ಬಂದಲ್ಲಿಂದ ಉಪಯೋಗಿಸ್ತಾ ಇದ್ದೇನೆ. ಪವರ್ ಟಿಲ್ಲರ್ ಬರುತ್ತಿಗೆ ಸಬ್ಸಿಡಿ ಸಿಕ್ಕಿದೆ, ಕಡಿಮೆ ಇದರಲ್ಲಿ. ಈಗ 1 ಲಕ್ಷ ಕೊಡ್ಲಿಲ್ಲ ನಾವು, ಮೊದಲು ಕೊಡೋದಿಲ್ಲ, 5-10 ಸಾವಿರ ಸಿಕ್ಕಿದೆ. ಸುಮಾರು ಎಷ್ಟು ವರ್ಷದ ಟಿಲ್ಲರ್ ಇರಬಹುದು? 70-72 ಇದೆ ಅಂತ ಕಾಣ್ತದೆ. ಚೆನ್ನಾಗಿ ಇಟ್ಕೊಂಡಿದ್ರಿ? ಇಟ್ಕೊಂಡಿದ್ದೇನೆ, ತೊಂದರೆ. ಇವತ್ತು ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ. ದನಕರುಗಳನ್ನ ಎಲ್ಲಿವರೆಗೂ ಸಾಕಿದ್ರಿ? ಕಳೆದ 5-6 ವರ್ಷದಿಂದ ಬಿಟ್ಟುಬಿಟ್ಟೆ, ಈಗ ಪರ್ಸನಲ್ ಪ್ರಾಬ್ಲಮ್ ಅಷ್ಟೇ, ಮತ್ತಂತ ಇದಿಲ್ಲ, ನಾವು ಹೋಗೋದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದನಕರುಗಳನ್ನ ಸಾಕ್ತಾ ಇದ್ರಿ? ಮೊದಲ 50-60 ದನಗಳಿದ್ವು, ಈಗ ಇಲ್ಲ. ನಾವು ಮೊದಲು ಎಣ್ಣೆ ಇದೆಲ್ಲ ತೆಗಿಲೇ ಇಲ್ಲ, ಬರೀ ತುಪ್ಪ ಬೆದರಿ ಬೆಳೆದವರು, ಈಗ ಇಲ್ಲ. ತುಪ್ಪ ಬೆಣ್ಣೆಯಲ್ಲೇ ಎಷ್ಟೋ ಕುಟುಂಬಗಳು ಬೆಳವಣಿಗೆ ಆಗಿದಾವೆ. ಅಲ್ಲಿ ಹಸುಗಳು ನೀಡುವ ಹಾಲಿನಿಂದ ಬೇರ್ಪಡಿಸಿದ ತುಪ್ಪ ಇಡೀ ಕುಟುಂಬಕ್ಕೆ ಉಪಯೋಗ ಆಗ್ತಾ ಇತ್ತು. ಹಾಗೆ ಸಗಣಿ, ಗಂಜಲ, ಅದೆಲ್ಲ ಒಳ್ಳೆ ಗೊಬ್ಬರ, ಬಹಳ ತುಂಬಾ ಮಾಡ್ತಾ ಇದ್ದೇವೆ. ಈಗೆಲ್ಲ ಸಗಣಿ ಗೊಬ್ಬರಕ್ಕೆ ಏನ್ ಮಾಡ್ಕೊಳ್ತೀರಿ? ಈಗ ನಿಲ್ಸಿಬಿಟ್ಟಿದ್ದೇವೆ, ತರೋದು ಒಳ್ಳೆ ಕ್ವಾಲಿಟಿ ಸಿಕ್ಕೋದಿಲ್ಲ, ಹತ್ರ ಸಿಕ್ಕೋದಿಲ್ಲ. ನಿಮ್ಮ ತಂದೆಯವರು ಮಾಡಿದ್ದ ತೋಟನ? ಅವರು ಏಲಕ್ಕಿ ಬೆಳೆಸಿದ್ರು, ನಾನು ಕಾಫಿ ಬೆಳೆಸಿದ್ದೆ, ಕನ್ವರ್ಟ್ ಮಾಡಿದೆ ಅಷ್ಟೇ. ಆಗ ನೀವು ಕೃಷಿಗೆ ಬಂದಾಗ ಎಷ್ಟು ಏಲಕ್ಕಿ ಬೆಳೀತಾ ಇದ್ರು ನಿಮ್ ತಂದೆಯವರೆಲ್ಲ? ಬಹಳ ಕಡಿಮೆ ಆಗ ಸಿಕ್ಕಿದ ವರ್ಷ ಸಿಕ್ತಿತ್ತು, ಇಲ್ಲೋದ್ರೆ ಹತ್ತು ವರ್ಷದಲ್ಲಿ ಎರಡು ವರ್ಷ ಮಾತ್ರ ಸಿಕ್ಕುದಷ್ಟೇ. ಹತ್ತು ವರ್ಷದ ಸಂಪಾದನೆ ಎಂಟು ವರ್ಷದಲ್ಲಿ ಖಾಲಿ, ಮತ್ತೆ ಖಾಲಿ ಏನು ಇಲ್ಲ, ಪುನಃ ಶುರು ಮಾಡ್ತಾ ಇದ್ದಿದ್ದು. ಚೇಂಜ್ ಓವರ್ ಸಿಸ್ಟಮ್ ಇರಲಿಲ್ಲ ನೋಡಿ, ಕಟ್ಟೆ ಬಂದ ಮೇಲೆ ಕಂಪ್ಲೀಟ್ ಚೇಂಜ್ ಮಾಡಿ. ಈಗಲೂ ಏಲಕ್ಕಿಯನ್ನ ಸ್ವಲ್ಪ ಇಟ್ಕೊಂಡಿದ್ರೆ? ಇಲ್ಲ, ನನ್ನ ಖರ್ಚಿಗೆಲ್ಲ ಸ್ವಲ್ಪ ಸ್ವಲ್ಪ ಸಿಗ್ತದೆ ಅಷ್ಟೇ, ಮತ್ತೆ ಇಲ್ಲ, ಕಂಪ್ಲೀಟ್ ಬಿಟ್ಬಿಟ್ರೆ. ಈಗ ಸಂಪೂರ್ಣವಾಗಿ ಕಾಫಿಗೆ ಬಂದ್ಬಿಟ್ರಿ, ಕಾಫಿಲಿ ಅದು ರೋಬಸ್ಟವನ್ನೇ ಹೆಚ್ಚಿಗೆ ಬೆಳೆಯಲಾಗ್ತಾ ಇದ್ದಲ್ವಾ? ಅರೇಬಿಕ್ ಇತ್ತು, ಅದು ಇಲ್ಲಿ ಸರಿಯಾಗಲಿಲ್ಲ, ಅದಕ್ಕಾಗಿ ಅದನ್ನು ಕಂಪ್ಲೀಟ್ ಬಿಟ್ಬಿಟ್ಟೆ. ಅದರಲ್ಲಿ ಓಲ್ಡ್ ರೋಬಸ್ಟ ಅಥವಾ ಕಾಂಜೆನ್ಸಿಸ್ ಇದೆಲ್ಲ? ತುಂಬಾ ಓಲ್ಡ್ ರೋಬಸ್ಟೇ, ಪೆಡಿನಿಯವೇ ಇದೆ, ಹೊಸದು ಇಲ್ಲ. ಜೊತೆಗೆ ಕಾಳ್ಮೆಣಸು ಕಾಫಿ ತೋಟದಲ್ಲಿ ಇದ್ದೇ ಇರುತ್ತೆ, ಇಲ್ಲೆಲ್ಲ ಹೇಗೆ ಬರುತ್ತೆ ಕಾಳ್ಮೆಣಸು? ಸಿಕ್ಕಿದ ವರ್ಷ ಸ್ವಲ್ಪ ಸಿಗ್ತದೆ, ಮತ್ತೆ ಅದೇನು ದೊಡ್ಡ ವಿಶೇಷವಾಗಿ ಹೇಳುವಾಗೆ ಇಲ್ಲ. ಇನ್ನು ಅಷ್ಟಕ್ಕಷ್ಟೇ ಅನ್ನೋ ತರ ಅನ್ನಿಸ್ತಾ ಇದೆಯಾ? ಅದರಲ್ಲೇನು ನಮಗೆ ಸಿಕ್ಕಿದ್ರೆ ಸಿಕ್ಕಿತ್ತದೆ, ಅದ್ರ ಹಿಂದೆ ಬಿದ್ದವರಿಗೆ ಕೆಲವು ವರ್ಷ ಸಿಗ್ತದೆ, ನನಗೂ ಮೊದಲು ಒಂದ್ಸರಿ ಎರಡು ಸರಿ ಸಿಕ್ಕಿದೆ, ಆಮೇಲೆ ಸಿಕ್ಕಿಲ್ಲ. ಏನೇನು ಮಾಡಬೇಕು, ಏನೇನು ಮಾಡಬಾರದು ಅಂತ ಅನ್ಕೊಂಡು ಈಗ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಳ್ಮೆಣಸನ್ನ ಚೆನ್ನಾಗಿ ಬೆಳೆದಿರೋರು ಹೇಳ್ತಿರ್ಬೋದು, ನೀವು ಚರ್ಚೆ ಮಾಡ್ತಿರ್ಬೋದಲ್ವಾ? ಹೌದು, ಮಾತಾಡ್ತಾ ಇರ್ತೇನೆ, ಅವರು ಕಳ್ಕೊಂಡಿದ್ದಾರೆ, ಅವರು ಏನು ಅಷ್ಟೇನು ವಿಶೇಷದಲ್ಲಿ ಮಾತಾಡೋದಿಲ್ಲ, ಹೇಳಿದ್ರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿರೋದಿಲ್ಲ. ಬೆಳೆದವರು ಇದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದವರು ಇದ್ದಾರೆ, ನನಗೆ ಗೊತ್ತಿದೆ. ಹಳೆಯವ್ರ ಹತ್ರ ಇಲ್ಲ ನನಗೆ ಗೊತ್ತಿದೆ. ತೋಟಕ್ಕೆ ಈಗ ಸುಣ್ಣವನ್ನು ಹಾಕ್ತಾ ಇದ್ರಿ, ಈ ಹಿಂದೆನೂ ಹಾಕ್ತಾ ಇದ್ರೆ ಹೇಗೆ? ಹೌದು, ಹಾಕ್ತಾ ಇದ್ರೆ. ಏನು ಪ್ರತಿ ವರ್ಷ ಸುಣ್ಣ ಹಾಕ್ತೀರಾ ಅಥವಾ ಎರಡ್ ಮೂರು ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ್ತೀರಾ ಹೇಗೆ? 5 ವರ್ಷ ಒಂದ್ಸರಿ, ನಮಗೆ ಕೈಯಲ್ಲಿ ದುಡ್ಡು ಇದ್ರೆ ಕಂಪಲ್ಸರಿ ಹಾಕ್ತವೆ, ತುಂಬಾ ಪ್ರಯೋಜನ ಇದೆ ಅದರಲ್ಲಿ. 35-40 ಎಕರೆ ತೋಟವನ್ನ ನಿಭಾಯಿಸೋದು ಸುಲಭದ ಮಾತಲ್ಲ, ಆಳು ಕಾಳುಗಳು ಬೇಕೇ ಬೇಕು, ದುಡ್ಡುನು ಇಟ್ಕೊಂಡಿರ್ಬೇಕಲ್ವಾ? ಹೌದು, ಅದೇ ಅವಶ್ಯಕತೆ ಒಂದೇ ಇರೋದು. ದುಡ್ಡಿಲ್ದಲನೆ ಜನ ಇಲ್ದಲನೆ ತೋಟವನ್ನ ನಿಭಾಯಿಸೋದು, ಕೃಷಿಯಲ್ಲಿ ನಾವು ಮುಂದೆ ಹೋಗೋದು ಕಷ್ಟ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಎಷ್ಟು ಜನ ಇದ್ರೂ ಕೃಷಿಗೆ ಸಾಕಾಗೋದಿಲ್ಲ ಅಲ್ವಾ? ಹೌದು. ಇಲ್ಲಿ ಕಾಯಂಆಗಿ ಎಷ್ಟು ಜನ ಕಾರ್ಮಿಕರನ್ನ ಇಟ್ಕೊಂಡಿದ್ರಿ, ಮತ್ತೆ ಹೊರಗಿನಿಂದ ಎಷ್ಟು ಜನ ಬರ್ತಾರೆ? ಕಾಯಂಆಗಿ ಇಲ್ಲಿ ಲೋಕಲ್ ಅವರು ಬರ್ತಾರೆ, ಸೀಸನ್ ಅಲ್ಲಿ 10-20 ಜನರು ಇಲ್ಲದ್ರೆ ನಮಗೆ ಕಾಫಿ ಕೆಲಸ ಮುಗಿಸಕ್ಕೆ ಆಗೋದಿಲ್ಲ, ಹೊರಗಿನ ಅವರು ಬಂದು ಮುಗಿಸಿ ಕೊಡ್ತಾರೆ. ತೋಟದಲ್ಲಿ ಹಣ ಕೊಡುವ ಹಣ್ಣಿನ ಬೆಳೆಗಳು ಯಾವ್ಯಾವ ಇದಾವೆ ಮಾದಪ್ಪನವರೇ? ಎಲ್ಲ ಜಾತಿ ಹಣ್ಣು ಇದೆ, ಮಾರಿಯನ್ನು ಹಣ ಮಾಡೋದಿಲ್ಲ, ನನಗಿದ್ದರೆ ನಿಮಗೆ ಉಂಟು, ನಿಮಗಿದ್ರೆ ಆಗಿರ್ತದೆ. ಕೆಲವೊಬ್ರು ಬಾಳೆಯನ್ನು ಚೆನ್ನಾಗಿ ಬೆಳ್ಕೊಂಡಿರೋದಿದೆ, ಕಿತ್ಲೆ ಸಪೋಟ ಬಟರ್ ಫ್ರೂಟ್ ಈ ತರದ ಬೆಳೆಗಳನ್ನ ಹಾಕೊಂಡಿರೋದಿದೆ, ಏನಂತೀರಿ ಈ ಪ್ರದೇಶದಲ್ಲಿ ಏನೇನು ಕಾಫಿ ತೋಟದಲ್ಲಿ ಹಣ್ಣಿನ ಬೆಳೆಗಳು ಬರಬಹುದಂತ ನೀವು ಕಂಡಿರೋದು, ನೀವು ಮಾಡಿರೋದು? ನನ್ನ ಅನಿಸಿಕೆ ಪ್ರಕಾರ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ನಮ್ಮ ಅಂಶಕ್ಕೆ ಬರ್ತದೆ, ಮತ್ತೇನು ಪ್ರಯೋಜನ ಆಗ್ಲಿಕ್ಕಿಲ್ಲ, ವ್ಯಾಪಾರ ದೃಷ್ಟಿಯಿಂದ ಆಗ್ಲಿಕ್ಕಿಲ್ಲ ಅಂತ ಆಗ್ತದೆ. ಬಟರ್ ಫ್ರೂಟ್ ನೀವು ಹಾಕೊಂಡಿರ್ಬೇಕಲ್ವಾ? ಇದೇನೆ, ಆದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಕೆಲವು ವರ್ಷ ಬರ್ತದೆ ಕೆಲವು ವರ್ಷ ಬರೋದಿಲ್ಲ. ಬಾಳೆ ಮಾರಾಟಕ್ಕೆ ಮತ್ತೆ ನಿಮ್ಮ ಮನೆ ಬಳಕೆಗೆ ಎಂತೆಂತದ್ನ ಹಾಕೊಂಡಿದ್ದೀರಿ? ಹೂ ಬಳೆ, ಮರ ಬಳೆ, ಸಾರು ಬಳೆ, ಮತ್ತೆ ನಮ್ಮ ಖರ್ಚಿಗೆ ಬೇಕಾದಾಗೆ ನೇಂದ್ರ ಬಳೆ, ರಸ ಬಳೆ ಹಾಕೊಂಡಿದ್ದೀವಿ. ಮಾರಾಟ ಆದಾಗ ಆಗುತ್ತೆ, ತೀರಾ ಬೆಲೆ ಕಡಿಮೆ ಆದಾಗ ಏನು ಮಾಡಕ್ಕಾಗಲ್ಲ. ಇಲ್ಲಿ ಕೋತಿಗಳ ಹಾವಳಿ ಆನೆ ಓಡಾಟ ಇದೆಯಲ್ಲ? ಕೋತಿಗಳ ಹಾವಳಿ ಬಹಳ ತುಂಬ ಉಂಟು, ಹೊರಗೆ ತಂದು ಬಿಟ್ಟು ಬಿಡ್ತಾರೆ, ಆನೆ ಹಾವಳಿ ಶುರು ಆಗ್ತದೆ, ಮುಂದಿನ ಕಾಲದಲ್ಲಿ ಬರಬಹುದು ಅಂತ ಆಗ್ತದೆ. ಕಾಫಿ ಒಟ್ಟಾರೆ ನೀವು ಉಂಡೆ ಕಾಫಿ ಮಾಡ್ತೀರಾ, ಬೆಳೆಯನ್ನು ಮಾಡಿ ಮಾರಾಟ ಮಾಡ್ತೀರಾ? ಉಂಡೆ ಕಾಫಿ ಮಾತ್ರ. ತಂದೆಯವ್ರ ಕಾಲದಿಂದ ಉಂಡೆ ಕಾಫಿನೇ ನೀವು ಮಾರಾಟ ಮಾಡೋದ? ಹೌದು ಹೌದು, ಮೊದಲು ಕಾಫಿ ಸೊಸೈಟಿಗೆ ಕೊಡ್ತಾ ಇದ್ರು, ಈಗ ಸೊಸೈಟಿ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ, ಅದಕ್ಕೆ ಬೇಕಾಗಿ ಹೋಗ್ತಾ ಇಲ್ಲ ಅಷ್ಟೇ. ಕೆಲವೊಬ್ರು ಬೇಳೆ ಕಾಫಿನೇ ಬಾಳ ಇಷ್ಟಪಟ್ಟು ಮಾಡ್ಕೊಳ್ತಾರೆ, ಒಳ್ಳೆ ಬೆಲೆ ಸಿಗುತ್ತೆ ಅನುಕೂಲ ಅಂತ ಅನ್ಕೊಂಡು ಮಾತಾಡೋದಿದೆ, ನೀವು ಆ ನಿಟ್ಟಿನ ಪ್ರಯತ್ನ ಮಾಡ್ಲಿಲ್ವಾ? ನಾನು ಮಾಡ್ಲಿಲ್ಲ. ಇದೇ ಇಷ್ಟ ಆಗಿದೆ ಉಂಡೆ ಕಾಫಿನೇ? ಇಲ್ಲ, ನಾವು ಮೊದಲು ಕ್ಯೂರಿಗೆ ಕೊಟ್ಟು ಬಿಡ್ತಾಯಿದ್ವು, ಆಮೇಲೆ ಅಷ್ಟು ದೊಡ್ಡ ಪ್ರಯೋಜನ ನಮಗೆ ಸಿಕ್ಕಿಲ್ಲ, ಅದು ಬಿಟ್ಟು ಅದ ಮೇಲೆ ಹೋಗ್ತಾ ಇದ್ದೀವಿ ಈಗ. ಒಂದೇ ಸಾರಿಗೆ ಮಾರಾಟ ಮಾಡ್ತೀರಾ ಅಥವಾ ಕಂತ ಕಂತಾಯಿ ನೋಡ್ಕೊಂಡು? ಅಂತ ನಮ್ಮ ಅವಶ್ಯ ಮಾಡ್ತಾ ಇರ್ತೇವೆ ಅಷ್ಟೇ. ಭತ್ತವನ್ನ ಈ ಹಿಂದೆ ಎಷ್ಟು ಬೆಳೀತಾ ಇದ್ರಿ, ಈಗ ಎಷ್ಟಕ್ಕೆ ಬಂದಿದೆ? ಮೊದಲು ಒಂದು 10-30 ವರ್ಷ 2 ಬೆಳೆ ಮಾಡಿದೆ, ಆಮೇಲೆ ನಮಗೆ ಸ್ವಲ್ಪ ಕಷ್ಟ ಅನಿಸಿದ ಮೇಲೆ ಈಗ ನಾವು ಅದು ಬಿಟ್ಬಿಟ್ಟು ಒಂದೇ ಬೆಳೆ ಮಾಡುದು. ಈಗ ನಮ್ಮ ಖರ್ಚಿ ಬೇಕಾದಷ್ಟು ಮಾತ್ರ ಮಾಡೋದಷ್ಟೇ ಮಾಡೋದು, ಮತ್ತೆ ಹೆಚ್ಚು ಮಾಡ್ತಾ ಇಲ್ಲ. ಯಾವ ತಳಿಯನ್ನು ಹಾಕೊಳ್ತೀರಿ ಸಾಮಾನ್ಯವಾಗಿ? ನಾನೀಗ ಒಂದೇ ತಳಿ ಮಾಡ್ತಾ ಇರೋದು, ಜೀರಿಗೆ ಸಣ್ಣ, ನನ್ನ ಖರ್ಚಿಗೆ ಬೇಕಾದಷ್ಟು ಮಾತ್ರ. ವರ್ಷ ವರ್ಷನೂ ಬದಲಾವಣೆ ಮಾಡ್ಕೊಳ್ತೀರಾ? ನಾನು 2-3 ವರ್ಷದಲ್ಲಿ ನಾನು ಕಿತ್ತು ಇದು ಮಾಡಿ ನಾನೇ ಪ್ರೊಸೆಸ್ ಮಾಡ್ಕೊಳ್ತೇನೆ, ಕೇಳಿದವರಿಗೆ ಒಂದು 2-3 ಕೆಜಿ ಅಷ್ಟೇ ಕೊಟ್ಟು ಬಂದ ಮೇಲೆ ಮಾಡೋದಿಲ್ಲ, ನನಗೆ ಬೇಕಾಗಿದೆ ಒಂದು 10-20 ಕೆಜಿ. ಹೇಗೆ ಮಾಡ್ತೀರಿ? ತೆನೆ ಕಿತ್ತು ಸೆಗ್ರಿಗೇಟ್ ಮಾಡಿ ಇಟ್ಕೊಳ್ತೇನೆ, 2-3 ಕೆಜಿ, ಅದನ್ನ ಒಂದು ಕಡೆ ಹಾಕಿರ್ತೇನೆ, ನೆಕ್ಸ್ಟ್ ಇಯರ್ ಪುನಃ ಅದನ್ನೇ ಮಾಡ್ತಾ ಇರ್ತೇನೆ, ಹಾಗೆ ಅದು ಪ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದೇನೆ. ನಾನು ಇರೋವರೆಗೆ ಮಾಡ್ತೇನೆ, ಆಮೇಲೆ ಮುಂದಿನವರಿಗೆ ಕಷ್ಟ ಉಂಟು ಮಾಡೋದಿಲ್ಲ, ಯಾರು ಬರೋದಿಲ್ಲ. ಕಷ್ಟ ಅಂತಂದ್ರೆ ಏನು ಅದರಲ್ಲಿ ಕಷ್ಟ ಇದೆ? ಕಷ್ಟ ಅಲ್ಲ, ಟೈಮಿಗೆ ಸರಿಯಾಗಿ ಅದು ಮಾಡಿರ್ಬೇಕು, ಜನರು ಸಿಗಬೇಕು, ನನಗೆ ಹೋಗುವ ತೊಂದರೆ ಉಂಟು, ಈಗ ನಡೆಯೋ ತೊಂದರೆ ಉಂಟು, ಹಾಗಿರೋದು ಯಾರು ಮಾಡಲಿಕ್ಕೆ ತಯಾರಿಲ್ಲ, ಅದು ಹೇಳಿಬಿಟ್ಟು ಕೆಲಸ ಆಗೋದಿಲ್ಲ, ಅದು ನಾವು ಕೈ ಹಾಕ್ಲೇಬೇಕು, ಹೋಗ್ಲೇಬೇಕು, ನೋಡ್ಲೇಬೇಕು. ಬಿಕೆಬಿ ಇಂಟಾನು ಇತರೆ ಭತ್ತದ ತಳಿಗಳನ್ನು ಬೆಳ್ಕೊಳ್ಳೋರು ಇದಾರೆ, ಜೀರಿಗೆ ಸಣ್ಣವನ್ನ ಯಾಕೆ ಇಷ್ಟಪಟ್ಟು ನೀವು ಬೆಳೀತದ್ರಿ? ನಮ್ಮ ಊಟಕ್ಕೆ ಅಷ್ಟೇ ಬೇಕಾಗಿದ್ದು, ಮಾರಾಟಕ್ಕೆ ಬೇಕಾದ್ರೆ ತುಂಬಾ ಮಾಡೋದನ್ನು ಮಾಡಬಹುದು, ಇದು ಪರ್ಸೆಂಟೇಜ್ ಕಡಿಮೆ, ಆದ್ರೆ ನಮ್ಮ ಊಟಕ್ಕೆ ನಮಗೆ ಸಾಕು ಅಷ್ಟೇ. ಜೀರಿಗೆ ಸಣ್ಣವನ್ನೇ ಯಾಕೆ ನೀವು ಊಟಕ್ಕೆ ಇಷ್ಟಪಡ್ತೀರಿ? ಈಗ ಬಿಕೆಬಿನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಇನ್ನು ಬೇರೆ ಬೇರೆ ಭತ್ತದ ತಳಿಗಳನ್ನು ಬೆಳೆಯೋರಿದ್ದಾರೆ. ಒಬ್ಬರೊಬ್ಬರ ಟೇಸ್ಟ್ ಏನ್ ಬೇಕು ಏನ್ ಬೇಕಂದ್ರೆ, ಬಿಕೆಬಿ ನಾನು ಮಾಡ್ತಿದ್ದೆ ಮೊದಲು, ಈಗ ಅಲ್ಲ. ಒಟ್ಟಾರೆ ಭತ್ತ ಬೆಳೆಯೋರು ಕಡಿಮೆ ಆದ್ರು ಅಂತಂದ್ರೂ ನೀವು ಇಷ್ಟಪಟ್ಟು ಭತ್ತವನ್ನ ಸಾಗುವಳಿ ಮಾಡ್ತದ್ರಿ, ಜೀರಿಗೆ ಸಣ್ಣವನ್ನ ಹಾಕೊಂಡಿದ್ರಿ, ಅದು ನಿಮಗೆ ಇಷ್ಟವಾಗಿದೆ. ಅದಕ್ಕೂ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತಿನ್ನ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀರಾ? ಮಾಡ್ಕೊಳ್ತೇನೆ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೇನೆ. ಟಿಲ್ಲರ್ ಮುಖ್ಯವಾಗಿ ಭತ್ತ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ, ಮತ್ತೆ ಇತರ ಉದ್ದೇಶಗಳಿಗೂ ಪ್ರಯೋಜನ ಆಗುತ್ತೆ. ಹೌದು, ಸ್ವಲ್ಪ ಕಾಫಿ ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಬೇಕಾಗ್ತಾ ಇಲ್ಲ, ಇಲ್ಲದ್ರೆ ಮೊದಲು ಟ್ರಾನ್ಸಿಟ್ ಎಲ್ಲ ಉಪಯುಕ್ತ, ಈಗ ಆಗುದಿಲ್ಲ. ಹ್ಯಾಂಡ್ ಮಾಡ್ಲಿಕ್ಕೆ ಜನರು ಸಿಕ್ಕೋದಿಲ್ಲ, ಯಾರು ಅಷ್ಟು ಕಾಂಪಿಟೆಂಟ್ ಆಗಿ ಇರೋದಿಲ್ಲ. ಕಾಫಿ ಕ್ಲೀನ್ ಮಾಡ್ಲಿಕ್ಕೆ ಅಂತಂದ್ರೆ ಎಲ್ಲ ಒಣಗಿಸಿದ ಮೇಲೆ ಅದರಲ್ಲಿರೋ ಕಸ ಕಡ್ಡಿನ ತೆಗಿಲಿಕ್ಕೆ? ಹೌದು. ಹೇಗೆ ಉಪಯೋಗಿಸ್ಕೊಳ್ತೀರಿ ಹೇಳಿ? ಅದಕ್ಕೊಂದು ಫ್ಯಾನ್ ಫಿಟ್ ಮಾಡಿದ್ರೆ ಆಯ್ತು ಅಷ್ಟೇ, ಕ್ಲೀನ್ ಮಾಡುದು ಸುಲಭದ ಕೆಲಸ ಅಷ್ಟೇ, ಟ್ರಬಲ್ ಫ್ರೀ. ನಿಜ, ಶುಚಿಯಾಗಿದ್ರೆ ಖರೀದಿ ಮಾಡೋರು ಸಹ ಇಷ್ಟಪಟ್ಟು ತಗೊಳ್ತಾರೆ, ಬೆಲೆನೂ ಚೆನ್ನಾಗಿ ಸಿಗುತ್ತಲ್ವಾ? ಅದು ಇರ್ತದೆ, ಅದು ಮಾಮೂಲಿ, ಎಲ್ರಿಗೂ ತಿಳಿದ ವಿಷಯ ಅದು. ಆದರೂ ಎಷ್ಟೋ ಜನ ಚೆನ್ನಾಗಿ ಒಣಗಿಸೋದಿಲ್ಲ, ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ, ಹೆಂಗೆಂಗೋ ಮಾಡಿಬಿಟ್ಟು ಚೀಲದ ತಗೊಂಡು ಹೋಗಿ ಕೊಡ್ತಾರೆ, ಅದಕ್ಕೆ ಅಷ್ಟೇ ಬೆಲೆ ಆಗ್ತದೆ. ಒಟ್ಟಾರೆ ಗುಣಮಟ್ಟದಿದ್ರೆ ಅದಕ್ಕೆ ಒಳ್ಳೆ ಬೆಲೆ, ಮತ್ತೆ ನಿಮಗೂ ಖುಷಿ ಆಗ್ತದೆ ನಾವು ಹೀಗೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡು. ಅದು ಅಭ್ಯಾಸ ಬಲ್ಲ, ಮಾಡಿ ಅಭ್ಯಾಸ ಆದ್ರೆ ಮಾಡಿ ಹೋಗ್ತೇನೆ, ನಿಮಗೆ ಅದ್ರ ಮೇಲೆ ಏನು ಸಂಶಯವೂ ಇಲ್ಲ, ಯಾರು ಹೇಳಿದ್ರು ನೀವು ಅವರಿಗೆ ತಲೆ ಬಗ್ಸ್ಬೇಕು ಅಂತ ಇಲ್ಲ. ನಿಜ, ಕೃಷಿ ಬಗ್ಗೆ ಒಟ್ಟಾರೆ ನೋಡೋದಾದ್ರೆ ಇವತ್ತು ಹೇಳ್ತಾರೆ ಆಳು ಕಾಳುಗಳು ಸಿಗ್ತಾ ಇಲ್ಲ, ಬೆಲೆಯ ವ್ಯತ್ಯಾಸಗಳು ಅಂದ್ರೆ ಪದಾರ್ಥಗಳ ಬೆಲೆ ಹೆಚ್ಚಾಗಿದೆ, ಆಮೇಲೆ ನಾವು ಬೆಳೆಯುವ ಉತ್ಪನ್ನಗಳ ಧಾರಣೆ ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡು, ಹಾಗಾಗಿ ನಿಭಾಯಿಸೋದ್ ಕಷ್ಟ ಅಂತ ಅನ್ಕೊಂಡು ಹೇಳುವ ಈ ದಿನಗಳಲ್ಲೂ, ಇಲ್ಲ ಖರ್ಚು ವೆಚ್ಚಾಗಿ ಸ್ವಲ್ಪನಾದ್ರೂ ಉಳಿಸ್ತೀವಿ, ಪರಿಶ್ರಮ ಪಟ್ಟರೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ಮಾತಾಡೋದಿದೆ. ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಷ್ಟಪಟ್ಟರೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಎಲ್ಲಿ ಆದ್ರೂ ಮಾಡಬಹುದು, ಅದು ಸಂಶಯವೇ ಇಲ್ಲ, ಅದ್ರ ಹಿಂದೆ ಬಿಡ್ಬೇಕು ಯಾವ ಕೆಲಸವೂ ಅಷ್ಟೇ. ಹೌದು, ನಿಜ, ಎಲ್ಲಾ ಕೆಲಸಗಳಲ್ಲಿ ನಾವು ಸಾಫಲ್ಯತೆ ಕಾಣಬೇಕು, ಏಳಿಗೆ ಕಾಣಬೇಕು, ಒಂಥರ ಸಂತೋಷ ನಮ್ದಾಗ್ಬೇಕಂತಂದ್ರೆ ಪರಿಶ್ರಮ ಇದ್ದೇ ಇರುತ್ತೆ, ಕಾಳಜಿ ಬೇಕೇ ಬೇಕು. ಖರ್ಚುಗಳನ್ನ ಕಮ್ಮಿಗೊಳಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೇಕು. ನೀವೆಲ್ಲ ಸುಣ್ಣವನ್ನ ವರ್ಷಕ್ಕೆ ಅನ್ನೋ ಲೆಕ್ಕದಲ್ಲಿ ಅಥವಾ 2-3 ವರ್ಷಕ್ಕೊಂದ್ಸಾರಿ ಹೇಗೆ ಎಕರೆಗೆ ಹಾಕೊಂತ ಬರ್ತದಿರಿ? 10 ಚೀಲ 20 ಚೀಲದವರೆಗೆ ಹಾಕ್ಲೇಬೇಕು, 3 ವರ್ಷಕ್ಕೆ 4 ವರ್ಷಕ್ಕೆ ಬೇಕು, ತುಂಬಾ ಪ್ರಯೋಜನ ಕಂಡಿದೆ, ತಿಳಿದವರು ಮಾಡ್ಲೇಬೇಕು. ಅದು ಸಗಣಿ ಗೊಬ್ಬರನ ತೋಟಕ್ಕೆ ಹಾಕ್ತೀರಾ ಅಥವಾ ಹೇಗೆ ನಿಭಾಯಿಸ್ತೀರಿ? ಸಿಗೋದಿಲ್ಲ, ಮೊದಲು ನಾನೇ ತಯಾರಿಸ್ತಿದ್ದೆ, ಈಗ ಸಾಧ್ಯ ಇಲ್ಲ ನನ್ನಿಂದ. ಸಗಣಿ ಗೊಬ್ಬರ ಹಾಕಿದ್ರೆ ತೋಟಕ್ಕೆ ಒಳ್ಳೇದೇ ಅಲ್ವಾ? ಬಹಳ ಒಳ್ಳೇದು. ಕೆಲವು ಸಮಯ ನಾವು ಆರ್ಗ್ಯಾನಿಕ್ ಮೆನ್ಯೂ ತಗೊಂಡು ಹೋಗ್ತೀವಿ, ಅದನ್ನು ಬಳಸಲಿಕ್ಕೆ ಶುರು ಮಾಡಿದೀನಿ ನೋಡು ಏನಾಗ್ತದೆ ಅಂತೇಳಿ. ಸ್ವಲ್ಪ ಏರಿಕೆ ಮಾಡಿ ನನಗೆ ಪ್ರಯೋಜನ ಸಿಕ್ಕಿದ್ರು ಅಂದ್ರೆ ಮಾಡ್ತೇನೆ. ಸಾವಯವ ಗೊಬ್ಬರ ಸಗಣಿ ಗೊಬ್ಬರ ತೋಟಕ್ಕೆ ಉತ್ತಮವಾದದೆ, ಗಿಡಗಳು ಚೆನ್ನಾಗಿ ಬೆಳೀತವೆ, ಮತ್ತೆ ಆರೋಗ್ಯಕರವಾಗಿ ವೃದ್ಧಿ ಆಗ್ತಿರ್ತವೆ, ಇಳುವರಿನು ಉತ್ತಮವಾಗಿ ಸಿಗುತ್ತೆ. ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳೋದು ಉತ್ತಮವೇ? ಡೆಫಿನೆಟ್ಲಿ, ತುಂಬಾ ಪ್ರಯೋಜನ ಇರ್ಬೋದು. ಬೇಕಾದಷ್ಟು ಗೊಬ್ಬರ ಮಾಡ್ತಿದ್ದೆ ನಾನು, ಸೊಪ್ಪು ಕಡದಾಕಿ 2-3 ಗುಂಡಿಲಿ ತುಂಬಿ ಬಿಡ್ತಿದ್ದೆ, ಅದು ತಗೊಂಡು ಮುಗಿಸೋದೇ ಕೆಲಸ ಅಂತ ತೊಂದರೆ ಆಗ್ತಿತ್ತು. ಗೊಬ್ಬರ ಮಾಡೋದು ಒಂದಾಯ್ತು, ಗೋಬರ್ ಗ್ಯಾಸ್ ಯೂನಿಟ್ ಇಟ್ಕೊಂಡಿದ್ರೆ? ಇಲ್ಲ, ಅದು ಮಾಡಲಿಲ್ಲ. ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ತೋಟಕ್ಕೆ ಬಳಕೆ ಮಾಡೋರಿದ್ದಾರೆ, ನೀವು ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ? ಈ ಹಿಂದೆ ಮಾಡಿದ್ದೆ, ಮೊದಲು ಲೇಬರ್ ಓರಿಯೆಂಟೆಡ್ ಇದು, ಈಗ ಅದರಲ್ಲೇ ಸಾಧ್ಯ ಆಗೋದಿಲ್ಲ. ಅದು ನಿಮ್ಮ ಮನೆಗೆ ತಂದೆಯವ್ರ ಕಾಲದಲ್ಲಿ ವಿನೋಬ ಭಾವಿಯವರು ಬಂದಿದ್ರು ಅಂತ ಹೇಳ್ತಾ ಇದ್ರು, ಯಾಕೆ ಬಂದಿದ್ರು, ಯಾವಾಗ ಬಂದಿದ್ರು ಅಂತ ಏನಾದರೂ ನೆನಪು? 57 ಇಲ್ಲಿ ಅಲ್ಲೊಂದು ಬೋರ್ಡ್ ಇದೆ, ಅಲ್ಲಿ ನೀವು ನೋಡಿದ್ರಿ, ಇಲ್ಲಿ ಆಗ ಮನೆಗಳಿರಲಿಲ್ಲ, ಗವರ್ಮೆಂಟ್ ಅವರು ಬಂದು ಇಲ್ಲಿ ಕೇಳಿದ್ರು, ಇಲ್ಲಿ ಇರ್ಲಿಕ್ಕೆ ಹಾಗೆ ಅವಕಾಶ ಸಿಗ್ತಾವೆ, ಅವ್ರಿಗೆ ಬಂದಿದ್ದು ಕೂಡ ಹೋದ್ರು ಅಷ್ಟೇ. ನಿಮಗೂ ನೆನಪಿದೆ ಅಲ್ವಾ? ನಾನು ಸಣ್ಣವನಾಗಿದ್ದೆ, ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಬಂದು ಸ್ವಲ್ಪ ಹೊತ್ತಿದ್ರ ಅಥವಾ ಒಂದಿನ ಇದ್ರ ಅಥವಾ ಹೇಗೆ? ಒಂದ್ ದಿವಸ ಇದ್ದು ಹೋಗಿದ್ದೇನೆ. ಯಾವ ಉದ್ದೇಶಕ್ಕೆ ಬಂದಿದ್ರ ಅಂತ ಏನಾದ್ರು? ಅವರು ಭೂದಾನ ಇದ್ದೀರ, ಅವ್ರ ಪ್ರಚಾರಕ್ಕಾಗಿ ಹೋಗ್ತಾ ಇದ್ರ ಅಷ್ಟೇ. ಭಾಗ ಮಕ್ಕಳು ಅಷ್ಟ. ತಂದೆಯವರ ಕಾಲದಿಂದಲೂ ಕೃಷಿಯಲ್ಲಿ ತಾವು ನಿರತರಾಗಿದ್ರಿ, 7 ಬೆಳೆಗಳ ಮಧ್ಯದಲ್ಲೂ ಕೃಷಿಯನ್ನ ನಿಭಾಯಿಸಿಕೊಂಡು ಹೋಗ್ತದ್ರಿ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೃಷಿಕರಿಗೆ ಮತ್ತು ಯುವಕರಿಗೆ, ಸಮಾಜಕ್ಕೆ ನಿಮ್ಮ ಕೃಷಿ ಅನುಭವದ ಮೂಲಕ? ಕಷ್ಟಪಟ್ಟರೆ ಮಾಡಬಹುದು, ಆದರೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಹೊಸ ಯುವಕರು ಸ್ವಲ್ಪ ಕಡಿಮೆ ಕಾಣ್ತದೆ ಇಂಟ್ರೆಸ್ಟ್, ಇದ್ದವ್ರು ಮಾತ್ರ ಇಟ್ಕೊಳ್ಳಿಕ್ಕೆ ನೋಡ್ತಾರೆ ಅಷ್ಟೇ. ಶ್ರದ್ಧೆ ಎಲ್ಲ ಕೆಲಸಗಳಲ್ಲಿ ಬೇಕು, ಅದು ಉಪಯುಕ್ತವೇ. ಕೇಳಿದ್ರೆ ಮಡಿಕೇರಿ ತಾಲೂಕು ಮದನಾಡು ಗ್ರಾಮದ ಕುಟ್ಟೇಟಿರ ಎಂ ಮಾದಪ್ಪ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ಅಗ್ನಿಪಥ್ ಯೋಜನೆ ಅವರ ದೃಷ್ಟಿಯಲ್ಲಿ ಹೇಗನ್ಸುತ್ತೆ ಅನ್ನೋದನ್ನ ಆಲಿಸಿಕೊಳ್ಳಿ. ಈಗಿನ ಮಕ್ಕಳಿಗೆ ಅವಶ್ಯವಾದ ಒಂದು ಪ್ರೋಸೆಸ್ ಇದ್ರೆ ಅದು ನಮ್ಮ 50 ವರ್ಷದ ಕನಸು ಇವತ್ತು ನನಸಾಗ್ತದೆ. ಅದು ಬಹಳ ದೊಡ್ಡ ಪ್ರಯೋಜನ ಬರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಅಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟು ದೊಡ್ಡ ಹಣ ಸಂಪಾದನೆಗೆ ಸಾಧ್ಯ ಇಲ್ಲ. ಈಗಿನವರು ಮಾಡಬಹುದು, ಆದರೆ ಇದೊಂದು ಎಲ್ರಿಗೂ ಸುಲಭವಾದ ಸಾಧನೆ ಮಾಡಬಹುದು. ಇದು ಒಂದು ಆರ್ಥಿಕ ಭದ್ರತೆ, ಶಿಸ್ತಿನ ಕಲಿಕೆ ಮತ್ತು ದೇಶದ ಹಿತಕ್ಕೆ ಈ ಒಂದು ಯೋಜನೆ ತುಂಬಾ ನೆರವಾಗ್ತದಂತ ತಾವು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೀರಲ್ವಾ? ಹೌದು, ಡೆಫಿನೆಟ್ಲಿ, ಇದು ಬಹಳ ಪ್ರಯೋಜನ. ಈಗಿನ ಮಕ್ಕಳು ಇದನ್ನ ಅನುಸರಿಸಿದ್ರೆ ಬಹಳ ಪ್ರಯೋಜನ ಆಗ್ತದೆ. ನಿಜ, ಎಷ್ಟೋ ಸಾರಿ ಏನು ಇಲ್ದಲನ್ನ ಶಿಸ್ತು ಕಲಿತಾರೆ, ಇಲ್ಲಿ ದುಡ್ಡು ಕೊಟ್ಟು ಸರ್ಕಾರ ಶಿಸ್ತನ್ನ ಕಲಿಸೋದು. ಹೌದು, ಇದು ಕಂಪಲ್ಸರಿ, ಬೇಕೇ ಬೇಕು. ಇದು ಕೆಲವು ಆಬ್ಜೆಕ್ಟ್ ಮಾಡಿದ್ರು ಸಮೇತ ಅದು ಸಾಧ್ಯ ಇಲ್ಲ, ಅದು ಸಾಧನೆ ಹಾಗೆ ಆಗ್ತದೆ. ಮಕ್ಕಳು ಹೋಗಿ ಹೋಗ್ತಾರೆ, ತಂದೆ ತಾಯಿಗಳು ಸಹ ಅದಕ್ಕೆ ಒಲವು ತೋರಿಸಿ ತೋರಿಸ್ತಾರೆ, ಪ್ರಯೋಜನ ಆಗ್ತದೆ. ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಮಾದಪ್ಪನವರೇ, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಕುಟ್ಟೇಟಿರ ಎಂ ಮಾದಪ್ಪ ಅವರ ಜೊತೆಗೆ ನಾವು ಅವರ ಕೃಷಿ ಅನುಭವಗಳನ್ನು ಪಡೆದುಕೊಂಡ್ವಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನ ಮಾಡಲಿಕ್ಕೆ ಯೋಗ ಬೇಕು ಅನ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ, ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ, ಆಲಿಸಿಕೊಳ್ಳಿ. ಈ ಗೀತೆಯನ್ನ ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಕೃಷಿಯೇ ಜೀವ ಬಿಡಬೇಡಿ ಬೇಸಾಯವ ಕೃಷಿಯೇ ಜೀವ ಕೃಷಿಯೇ ದೈವ ನಿತ್ಯ ಹಸುರಿನ ಕಾಯಕ ಕೃಷಿ ನಿತ್ಯ ಹಸುರಿನ ಕಾಯಕ ಕೃಷಿ ಮಧ್ಯದಲ್ಲೂ ಖುಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ನಿತ್ಯ ಹಸುರಿನ ಕಾಯಕ ಕೃಷಿ ನಿತ್ಯ ಹಸುರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ರೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು, ನಿತ್ಯ ಕಾಯಕದ ವೀರರು, ನಿತ್ಯ ಕಾಯಕದ ವೀರರು, ಭೂಮಿ ಪುತ್ರರೇ ನೀವೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು, ನಿತ್ಯ ಕಾಯಕದ ವೀರರು, ನೀವೇ ಆರೋಗ್ಯವಂತರು, ನೀವೇ ಆರೋಗ್ಯವಂತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ ದೈವ, ಬೇಸಾಯಗಾರ ಭಾಗ್ಯದಾತ, ಬೇಸಾಯಗಾರ ಭಾಗ್ಯದಾತ, ಕಷ್ಟವಂತ ಭೂಮಾತೆಯ ಕಷ್ಟವಂತ, ಬೇಸಾಯಗಾರ ಭಾಗ್ಯದಾತ, ಬೇಸಾಯಗಾರ ಭಾಗ್ಯದಾತ, ಭೂಮಾತೆಯ ಕಷ್ಟವಂತ, ಭೂಮಾತೆಯ ಕಷ್ಟವಂತ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಇನ್ನು ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,100 ರೂಪಾಯಿ, ಅರಬಿಕಾ ಚೆರಿ 8,850 ರೂಪಾಯಿಯಿಂದ 9,000 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿ, ರೋಬೆಸ್ಟಾ ಚೆರಿ 4,500 ರೂಪಾಯಿಯಿಂದ 4,700 ರೂಪಾಯಿ, ಅಡಿಕೆ ಧಾರಣೆ ಹಳೆ ಅಡಿಕೆ ಕ್ವಿಂಟಲ್ಗೆ 51,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 48,000 ರೂಪಾಯಿ, ಏಲಕ್ಕಿ ಧಾರಣೆ 1 ಕೆಜಿಗೆ

ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಗರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ದರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ದರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಮದರ್ ತೆರೇಸಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಚೆನ್ನಮ್ಮ, ಭಾರತ್ ಮಾತಾ, ವೈದ್ಯರು, ಸೈನಿಕರು, ಪೊಲೀಸ್ ಮುಂತಾದವರ ಫ್ಯಾನ್ಸಿ ಡ್ರೆಸ್ಗಳು ಅಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬಳಸಬಹುದಾದ ಫ್ಯಾನ್ಸಿ ಡ್ರೆಸ್ಗಳು ಲಭ್ಯ. ಬನ್ನಿ, ಅಭಿಷೇಕ್ ಸೆಲೆಕ್ಷನ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಪೀಣ್ಯಾ, ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಟೀಕುಡ್ ಫರ್ನಿಚರ್ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ ₹46,499 ಹಾಗೂ ₹49,999 ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪೋಕ್ಲು. ನಾಪೋಕ್ಲುವಿನ ಬೇತು ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಕುಟ್ಟ ಕೊಡವ ಸಮಾಜತ್ ಈ ತಿಂಗ 14 ನಾರಾಜ ಪಲಕ 10 ಗಂಟೆಲಿಂಜಿ ವೈಪತ್ 5 ಗಂಟೆಗೆತ್ತನೆ ಕಕ್ಕಡ ನಮ್ಮೇನಡ್ಪ ತರಾವರಿ ಉಡುಪು ತೊಡುಪು ಬಟ್ಟೆ ಬರೆ ಪುಸ್ತಕ ಫರ್ನಿಚರ್ ಪೂಗಿಡ ಕಾರ್ ಜೀಪ್ ಮೂನು ತೀನಿ ಅಲ್ಲತೆ ಸುಮಾರು ಬಗೆರ ಮನೆಕ್ ಬೋಂಡಿಯಾನ ವಸ್ತುರ ಪ್ರದರ್ಶನ ಪಿಂಜ ಮಾರಾಟ ವ್ಯವಸ್ಥೆ ಉಂಡು. ಏದೇ ಜಾತಿ ಧರ್ಮತ್ರ ನಿರ್ಕಿಲತೆ ಎಲ್ಲರೂ ಬಂತು ಕೂಡಿಯಾಡೋಣಂದು ಕಟ್ಟಣಿತ್ ಕುಟ್ಟ ಕೊಡವ ಸಮಾಜತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಎಲ್ಲಾ ಸದಸ್ಯಂಗ. ಕೃಷಿಕ್ ಸರ್ವೋದಯ ಫೌಂಡೇಶನ್, ಬೆಂಗಳೂರು. ಇದರ ಕೊಡಗು ಶಾಖೆಯ ವತಿಯಿಂದ ಮಡಿಕೇರಿಯಲ್ಲಿ ನೀಟ್ ಹಾಗೂ ಸಿಇಟಿ ಪರೀಕ್ಷೆಯ ಸಿದ್ಧತೆಯ ಬಗ್ಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ತರಬೇತಿ ನೀಡಲಾಗುವುದು. ಆಸಕ್ತರು ಕೂಡಲೇ ಸಂಪರ್ಕಿಸಿ ಅಂಬೇಕಲ್ ನವೀನ್, ಮೊಬೈಲ್ 9448005642. ನಿಮಗಿಷ್ಟವಾದ ಸುಂದರ ಡಿಸೈನ್ಸ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಕಾಟ್ ಇನ್ನಿತರ ಫರ್ನಿಚರ್ ಗಳನ್ನು 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನ ಸುಲಭ ಕಂತಿನ ಇಎಂಐ ಮೂಲಕ ನಿಮ್ಮದಾಗಿಸುವ ಸುವರ್ಣಾವಕಾಶ. ಮೂರ್ನಾಡಿನ ನ್ಯೂ ಲೇಟೆಸ್ಟ್ ಫರ್ನಿಚರ್ ನಲ್ಲಿ ನ್ಯೂ ಲೇಟೆಸ್ಟ್ ಫರ್ನಿಚರ್ ಮೂರ್ನಾಡು, ಆಲ್ಸೋ ಎಟ್ ನಾಪಕ್ಲು ಅಂಡ್ ಸಂಪ್ಯ ಪುತ್ತೂರು. ಮೈಸೂರಿನ ತನಿಷ್ಕ್ ನಲ್ಲಿ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್, ಕಂಡೀಷನ್ ಸಪ್ಲೈ. ಇನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಖರೀದಿಸಲು ಬನ್ನಿ ತನಿಷ್ಕ್, ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಅಭಿಲಾಷ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಫ್ರೀಡಂ ಆಫರ್, ಟೈಟಾನ್ ಮತ್ತು ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಅಮೆರಿಕನ್ ಟೂರಿಸ್ಟರ್ ಲಗೇಜ್ ಬ್ಯಾಗ್ ಗಳ ಮೇಲೆ 40% ಡಿಸ್ಕೌಂಟ್, ಇನ್ವರ್ಟರ್ ಗಳ ಮೇಲೆ 40% ಡಿಸ್ಕೌಂಟ್, ಹೀರೋ ಬೈಸಿಕಲ್ ಮೇಲೆ 30% ಡಿಸ್ಕೌಂಟ್ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೇಳುಗರೆ, ಇಂದು ರಾತ್ರಿ 9 ಗಂಟೆಗೆ ಸ್ಮೃತಿ ಸಿಂಚನ ಸರಣಿ ಕಾರ್ಯಕ್ರಮ ಭಾಗ 3, ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಣಾ ಪ್ರಸಂಗಗಳನ್ನು ಆಧರಿಸಿದ ನುಡಿಚಿತ್ರ, ರಚನೆ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್, ನಿರ್ದೇಶನ ವಸುಂಧರ ಶ್ರೀಧರ್. ಕೇಳಿ ಇಂದು ರಾತ್ರಿ 9 ಗಂಟೆಗೆ ಸ್ಮೃತಿ ಸಿಂಚನ ಸರಣಿ ಕಾರ್ಯಕ್ರಮ. 9:30 ಕನ್ನಡ ಭಾರತಿಯಲ್ಲಿ ಬೆಂಗಳೂರು ಕೇಂದ್ರದಿಂದ ಭೀಮರಾಮ ಹೊಮನೂರು ಅವರಿಂದ ಸಣ್ಣ ಕಥೆಯನ್ನು ಕೇಳಲಿದ್ದೀರಿ. ಕತೆ ದರೋಡೆ. ಬಳಿಕ ಧರ್ಮಣ್ಣ ಹೆಚ್ ದನಿ ಅವರಿಂದ ಕಾವ್ಯಧಾರೆ. ನಾಳೆ ಸಂಜೆ 4:30 ಕಾಯಕ ಕಲ್ಯಾಣ ಸ್ವಂತ ಉದ್ಯೋಗ ಕುರಿತ ಮಾಲಿಕೆ. ಇದರಲ್ಲಿ ಕೂಡಿಗೆ ಸ್ವಂತ ಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 5:00 ಮಹಿಳಾ ಲೋಕದಲ್ಲಿ ರಾಜ್ಯಮಟ್ಟದ ಉತ್ತಮ ಸಿಆರ್ಪಿ ಶಿಕ್ಷಣ ಸಾರಥಿ ಪ್ರಶಸ್ತಿ ಪಡೆದಿರುವ ಪಾಲಿಬೆಟ್ಟದ ಶುಷಾ ಕೆಕೆ ಅವರೊಂದಿಗಿನ ಸಂದರ್ಶನ ಕೇಳಿ ನಾಳೆ ಸಂಜೆ 5:00 ಮಹಿಳಾ ಲೋಕದಲ್ಲಿ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಶ್ರೀಮಂಗಲ ಕಾರಳಾನ ಮಾಚಿರ ಲಾಲಾ ಮಾದಪ್ಪ ಅಯ್ಯಂಗ ಇಂದು 20 ಮರಣಪಟ್ಟಿತು. 67 ಬೈತ್ರ ಮಾಚಿರ ಲಾಲಾ ಮಾದಪ್ಪ ಅಯ್ಯಂಗಡ ಚಾವುತಡಿನ ಶ್ರೀಮಂಗಲ ಮನೆಯಲ್ಲಿ ಬೆಚ್ಚಿತು. ನಾಳೆ ಮಜ್ಜನತ್ರ ಮೀದ ಕುಮಟೂರ್ಲು ದಪ್ಪನ ಕಾರ್ಯ ನಡೆತುವಂದು ಒಕ್ಕ ಕರ ಅರ್ಚಿಟಿತು. ನಾಪೋಕ್ಲು ಅಜ್ಜಿಮುಟ್ಟು ನಿವಾಸಿ ಮೊಟ್ಟೆಪಂಡ ಸೋಮಯ್ಯ ಅವರ ಮಗ ಸುಬ್ಬಯ್ಯ ಅಪ್ಪಾಜಿ ಅವರು ಇಂದು ನಿಧನರಾಗಿರುತ್ತಾರೆ. 45 ವರ್ಷ ಪ್ರಾಯದ ಸುಬ್ಬಯ್ಯ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:00 ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟೀರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ ತ್ರಾದನೆಯಲ್ಲಿ ಇದೇ ತಿಂಗ 15 ಪೊಲಾಕ 9:00 ಮಡಿಕೇರಿರ ಕೋಟೆ ಆವರಣದ 76ನೇ ಸ್ವಾತಂತ್ರ್ಯ ನಾಳೆ ನಡಪ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಧ್ವಜಾರೋಹಣ ಕಾರ್ಬಾರ್ ನಡೆತುವ. ಶಾಸಕಂಗ, ಸಂಸದ, ಸಮಿತಿ ಅಧ್ಯಕ್ಷಂಗ, ಪರಿಷತ್ ಸದಸ್ಯಂಗ, ಉಸ್ತುವಾರಿ ಕಾರ್ಯದರ್ಶಿ, ನಗರಸಭೆ ಅಧ್ಯಕ್ಷ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ್ನನಿಕೆ, ಜನಪ್ರತಿನಿಧಿಯ ಬೋರೆ ಬೋರೆ ಇಲಾಖಾಧಿಕಾರಿಯ ಹಾಜರಿಪ್ಪ. ದೇಶತ್ರ ಸ್ವಾತಂತ್ರ್ಯಕ್ಕ ತ್ಯಾಗ ಬಲಿದಾನ ಮಾಡಿದ ನೈಚ ದೇಶಭಕ್ತಂಗಳುಂಡು. ಗುಲಾಮಗಿರಿ ಇಂಜ 1947 ನಡಪಾದ್ರೆ ದೇಶ ದಾಸ್ಯಮುಕ್ತ ಆಚಿ. ಇದೀಗ ಸ್ವಾತಂತ್ರ್ಯ ಬಂತು 75 ಕಾಲ ದುಂಬನ ಈ ನೇರತ್ ಅಮೃತ ನಮ್ಮೆರ ಮಾರಿಪತ್ತು. ಮತ್ತೊಂದು 13 ಚೆನಿಯಾಚ ಇಂಜ 15 ಹರ್ಗರ್ ತಿರಂಗ ಅಭಿಯಾನ ನಡಪ. ಜಿಲ್ಲಾಡಳಿತ ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ 28 ಓಜತ್ನ ಇಕ್ಕಾಕಲೆ ಬೋರೆ ಬೋರೆ ಇಲಾಖೆಗೆ ಬಳಂಬಿತು. ಜಿಲ್ಲಾ ಪಂಚಾಯತ್ ಇಂಜ 53 ಅಂಚೆ ಕಚೇರಿಲಿಂಜ 13 ಕೂಡ್ನನಿಕೆ 1.44 ಲಕ್ಷ ರಾಷ್ಟ್ರಧ್ವಜ ವಿತರಣೆ ಆಯ್ತು. ಸರ್ಕಾರಿ ಕಚೇರಿ, ಸ್ಕೂಲ್, ಕಾಲೇಜು, ಅಂಗನವಾಡಿಲು ನೇಮ ಪೋಲೆ 13 8 ಧ್ವಜಾರೋಹಣ ಮಾಡಿತು. ಸೂರ್ಯ ತಾರುವ ನೇರಕ್ಕೂ ಉಳ್ಪೊಂಡು ಮನೆ ಮನೇಲಿ ಮಾತ್ರ 13 8 15 ನೇರ ತಾರುವಲ್ಲಿಗೆ ತಾನೆ 3 ಓಜ ಪಾರ್ಚುಡೋಲೊಂದು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾಹಿತಿ ತಂತು. ನಾಪೋಕ್ಲು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲು ಬಪ್ಪ ಪೊರ ರಾಜ್ಯತ್ರ ಪಣಿಕರಡ ಅಪರಾಧ ಪ್ರಕರಣ ಅರ ಎಂಡುಳ್ಳ ಮಾರಿಪತ್ತು. ಈ ಭಾಗತ್ರ ಸಾರ್ವಜನಿಕಂಗ ತಂಗಡ ಹೋಮ್ಸ್ಟೇ ರೆಸಾರ್ಟ್ ಪಿಂಜ ತೋಟದ ಪಣಿಕೆಯು ಎಂಡ ವಿವರತೋಡೆ ಸ್ಟೇಷನ್ಗೆ ಕೂಟ್ಯವಂತು ನೋಂದಣಿ ಮಾಡಿಯೊಂಡು ಒಂದು ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟಿತು. ಕಾವೇರಿ ನದಿ ಉತ್ಸವ ಕಾರ್ಯಕ್ರಮತ್ನ ಕಾರಣಾಂತರ ತಿಂಜ ಮಿಂಜಕ್ಕೆ ತೆರಕಿತು. ಮಳೆಗಾಲ ಕೈಂಜನಿಕೆ ಕಾರ್ಯಕ್ರಮ ನಡೆತುವ. ಕುಶಾಲನಗರ ಗುಂಡೂರಾವು ಬಡಾವಣೆಯಲ್ಲಿ ತಾಲೂಕ್ ಭವನ ಪಿಂಜ ಅಂಬೇಡ್ಕರ್ ಭವನ ಅಲ್ಲತೆ ಹೌಸಿಂಗ್ ಫಾರ್ ಆಲ್ ಯೋಜನೆ ರಡಿಯಲು 384 ಅರ್ಹ ಫಲಾನುಭವಿಯಕ್ಕೆ ಮನೆ ಕೊಡಬೇಕು ತೀರ್ಮಾನ ಮಾಡಿತು ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಣ್ಣಿತು. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಯೋಜನೆಯಲ್ಲೂ ಮಂಡಿರ ಜಯ ಅಪ್ಪಣ್ಣ ಒಳದನ ಕೊಡವ ಜಯ ಭಾರತ ಮಹಾಕಾವ್ಯತ್ನ ನಾಗೇಶ್ ಕಾಲೂರಾವು ಕನ್ನಡಕ್ಕೆ ತರ್ಜುಮೆ ಮಾಡಿತು. ಇದಕ್ಕ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೂಟಾದ ನೆಲು. ನಾಳೆ ಮಜ್ಜನ ದಂಡರೆ ಗಂಟೆಗೆ ಮಡಿಕೇರಿರ ಪತ್ರಿಕಾ ಭವನದ ಪುಸ್ತಕ ಬಿಡುಗಡೆ ಮಾಡುವ ಅಲ್ಲತೆ ಕವನ ವಾಚನ ವಿಚಾರ ಮಂಡನೆ